अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಶುಂಠಿ ಬೆಳೆ ಈಗ ಸುದ್ದಿಯಲ್ಲಿದೆ. ಈ ವರ್ಷ ಬಂದಿರುವ ಉತ್ತಮದ ಬೆಲೆಗೆ ಅನೇಕ ರೈತರು ಒಳ್ಳೆ ಆಸಕ್ತಿಯನ್ನ ತೆಗೆದುಕೊಂಡಿದ್ದಾರೆ. ಆರೋಗ್ಯಕರವಾದ ಶುಂಠಿ ಬೆಳೆಗೆ ಏನೇನು ಕ್ರಮಗಳನ್ನು ಪಾಲಿಸಬೇಕು, ಕೊಳೆ ರೋಗ ಬರದಂತೆ ಏನು ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮಗಳು ಹಾಸನ ಆಕಾಶವಾಣಿಯಿಂದ ಮೂಡಿಬರ್ತದವೆ. ಪ್ರತಿ ಸೋಮವಾರ ಮತ್ತು ಗುರುವಾರ ಬೆಳಗ್ಗೆ 6:45 ಸಂಜೆ 7:25 5 ನಿಮಿಷದ ಅವಧಿಯ ಮಾಹಿತಿ ಬಿತ್ತರವಾಗ್ತಾ ಇದೆ. ಈ ಕಾರ್ಯಕ್ರಮಗಳನ್ನ ಪ್ರಾಯೋಜನೆ ಮಾಡ್ತಾ ಇದ್ದಾರೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಆಲಿಸಿ ಪ್ರತಿ ಸೋಮವಾರ ಮತ್ತು ಗುರುವಾರ ಶುಂಠಿ ಬೆಳೆಗೆ ಸಂಬಂಧಿಸಿದ ಮಾಹಿತಿ ನೀಡುವ ಕಾರ್ಯಕ್ರಮವನ್ನ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಈಗ ಕೇಳಿ ಕಿಸಾನ್ ವಾಣಿಯಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258 ಎಸ್ಟಿಡಿ ಸಂಖ್ಯೆ 0817. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿಯ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ತಡ ಮುಂಗಾರಿಗೆ ಸೂಕ್ತ ಬೆಳೆ, ಅದರ ನಿರ್ವಹಣೆ, ಪರ್ಯಾಯ ಬೆಳೆಗಳು ಹಾಗೂ ತಂತ್ರಜ್ಞಾನ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಇವತ್ತು ವಿಜ್ಞಾನಿಗಳ ತಂಡ ನಮ್ಮ ಹಾಸನ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಇದೆ. ಇವತ್ತು ನಮ್ಮ ಕೇಳುಗರ ಪ್ರಶ್ನೆಗೆ, ಕೃಷಿಕರ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ನಮ್ಮ ಸ್ಟುಡಿಯೋಗೆ ಆಗಮಿಸಿರತಕ್ಕಂತಹ ಎಲ್ಲ ವಿಜ್ಞಾನಿಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಬೆಳೆ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಹಾಗೂ ಪರ್ಯಾಯ ಬೆಳೆಗೆ ಸಂಬಂಧಪಟ್ಟ ಹಾಗೆ ಈ ವಿಷಯವನ್ನು ನಾವು ಯಾಕೆ ಆಯ್ಕೆಯನ್ನು ಮಾಡಿಕೊಂಡಿದ್ದೇವೆ ಅಂತ ಹೇಳಿದರೆ, ಮುಂಗಾರಿನಲ್ಲಿ ಒಂದಷ್ಟು ವಿಳಂಬ ಆಗಿದೆ, ಇದುವರೆಗೆ ಬರಬೇಕಾದಂತಹ ಮಳೆ ಬಿದ್ದಿಲ್ಲ, ಹಾಗಾಗಿ ಒಂದಷ್ಟು ಬಿತ್ತನೆ ಆಗಿದೆ, ಇನ್ನೊಂದಷ್ಟು ಬಿತ್ತನೆ ಆಗುವಂಥದ್ದು ಇದೆ. ಆ ಕಾರಣಕ್ಕಾಗಿ ಬಿತ್ತಿದ್ರೆ ಆ ಬೆಳೆಯನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥದ್ದು, ಹಾಗೆಯೇ ಬಿತ್ತಾಣಿಕೆ ಮಾಡಿಲ್ಲ ಅಂತ ಹೇಳಿದರೆ, ನಾಟಿ ಮಾಡಿಲ್ಲ ಅಂತ ಹೇಳಿದರೆ ಯಾವ ಬೆಳೆಯನ್ನು ಬೆಳೆಯಬಹುದು, ಇದ್ಯಾಕೆ ಅಂತ ಹೇಳಿದರೆ ಕೆಲವೊಂದು ಬೆಳೆಗಳನ್ನು ನಾವು ಈಗ ಬಿತ್ತಬಾರ್ದು. ತಡವಾಗಿ ಬಿತ್ತಿದರೆ ಫಸಲಿನಲ್ಲಿ ದೊಡ್ಡ ಒಂದು ಸಮಸ್ಯೆ ಉಂಟಾಗುತ್ತೆ, ಕಡಿಮೆ ಆಗುತ್ತೆ. ಆ ಕಾರಣಕ್ಕಾಗಿ ಏನನ್ನು ಬಿತ್ತಬಹುದು ಅನ್ನುವಂಥದ್ರನ್ನ ತಾವು ಕೇಳಬಹುದು. ಹಾಗೆಯೇ ಕೆಲವು ತೋಟಗಾರಿಕೆ ಬೆಳೆಗಳಲ್ಲಿ ಮತ್ತು ಈಗಿರ್ತಕ್ಕಂತಹ ಬೆಳೆಗಳಲ್ಲಿ ಹಾಗೂ ದೀರ್ಘಾವಧಿ ಬೆಳೆಗಳಲ್ಲಿ ರೋಗ ಕೀಟದ ಬಾಧೆ ಏನಾದರೂ ಇದ್ದರೆ ಅದರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಹಾಗೆಯೇ ಈ ಮಣ್ಣಿನ ಫಲವತ್ತತೆ ಮತ್ತು ಅದರ ಸಂರಕ್ಷಣೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಉತ್ತರಿಸಲಿಕ್ಕೆ ಮಣ್ಣು ವಿಜ್ಞಾನಿಗಳು ಕೂಡ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಬೆಳೆದಂತಹ ಪದಾರ್ಥವನ್ನು ಮೌಲ್ಯವರ್ಧನೆಯನ್ನು ಮಾಡುವ ನಿಟ್ಟಿನಲ್ಲಿ, ಮಾರಾಟ ಮಾಡುವ ನಿಟ್ಟಿನಲ್ಲಿ ಏನು ಸಮಸ್ಯೆಗಳಿದ್ದಾವೆ, ಏನು ಮಾರ್ಗದರ್ಶನದ ಅಗತ್ಯ ಇದೆಯೋ ಅದನ್ನು ಕೂಡ ಕೇಳಬಹುದು. ಹಾಗೆಯೇ ಇವತ್ತು ಕೃಷಿ ಕಾರ್ಮಿಕರ ಸಮಸ್ಯೆ ದೊಡ್ಡದಾಗಿ ಇರತಕ್ಕಂಥದ್ದು, ಈ ನಿಟ್ಟಿನಲ್ಲಿ ಯಾಂತ್ರೀಕರಣ ಕೃಷಿಯಲ್ಲಿ ಹೇಗೆ ನೆರವಾಗುತ್ತೆ, ಯಾವ್ಯಾವ ಯಂತ್ರಗಳನ್ನು ನಾವು ಬಳಕೆಯನ್ನು ಮಾಡಬಹುದು, ಹೇಗೆ ಬಳಕೆಯನ್ನು ಮಾಡುವಂಥದ್ದು, ಅದು ಎಲ್ಲಿ ನಮಗೆ ಲಭಿಸುತ್ತೆ, ಅದರಿಂದ ಎಷ್ಟು ಹಣವನ್ನು ಉಳಿತಾಯವನ್ನು ಮಾಡಬಹುದು, ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ತಾವು ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ವಿಜ್ಞಾನಿಗಳ ತಂಡ ಇದೆ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ನಮ್ಮ ದೂರವಾಣಿ ಸಂಖ್ಯೆಗಳನ್ನು 246-289, ಮತ್ತೊಂದು ಸಂಖ್ಯೆ 245-258, STD ಕೋಡ್ ಸಂಖ್ಯೆ 08172, ಕರೆಯನ್ನು ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳಿ. ನಿಮ್ಮ ಕರೆಯ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಎಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸಿದ್ದೇನೆ. ಮತ್ತೊಮ್ಮೆ ಎಲ್ಲ ಕೇಳುಗರಿಗೂ ಹಾಗೂ ರೈತ ಬಾಂಧವರಿಗೂ ಕೂಡ ಈ ಆಕಾಶವಾಣಿಯ ಮೂಲಕ ನಮಸ್ಕಾರಗಳು. ಈ ಬೇಸಾಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಪ್ರಾಧ್ಯಾಪಕರಾದಂತಹ ಎಸ್ಟಿ ಭೈರಪ್ಪನವರು ನಮ್ಮೊಂದಿಗೆ ಇದ್ದಾರೆ. ಸರ್, ಪ್ರಸ್ತುತ ನಮ್ಮ ಹಾಸನ ಜಿಲ್ಲೆಯ ಬೆಳೆಯ ಪರಿಸ್ಥಿತಿ ಹೇಗಿದೆ? ಈಗಾಗಲೇ ನಾವು ಏನು ನಿರೀಕ್ಷೆ ಮಾಡಿಕೊಂಡಿದ್ವಿ ಆ ಥರ ಒಂದು ಬಿತ್ತನೆ ಆಗಲಿಲ್ಲ. ಇನ್ನೂ ಅನೇಕ ರೈತರು ಮುಸುಕಿನ ಜೋಳ ಹಾಕುವಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಅವರು ಏನು ಅಂತಂದರೆ ಈ ಜೂನ್ ಕೊನೆಯವರೆಗೂ ಹಾಕಲಿಕ್ಕೆ ಅವಕಾಶ ಇದೆ. ಜುಲೈ ಮೊದಲೇ ವಾರದಲ್ಲೂ ಕೂಡ ನಮಗೆ ಒಂದು ಒಳ್ಳೆ ಮಳೆ ಬಂದರೂ ಕೂಡ ಮುಸುಕಿನ ಜೋಳ ಬಿತ್ತನೆಯನ್ನು ಮುಂದುವರಿಸಲಿಕ್ಕೆ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಅದೇ ತರನಾಗಿ ಬೇರೆ ಬೆಳೆಗಳಿದ್ರೆ ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ. ನಮಸ್ತೆ. ಹಲೋ, ನಮಸ್ತೆ ಆಕಾಶವಾಣಿ. ನಮಸ್ತೆ, ನಾವು ಹಾಸನ ತಾಲೂಕು ಮರ್ಕೂಲಿ. ಹೆಸರು? ಮರ್ಕೂಲಿ, ಶಾಂತಿಗ್ರಾಮ ಹೋಬಳಿ ಮರ್ಕೂಲಿಯಿಂದ ಸರ್. ನಿಮ್ಮ ಹೆಸರೇನು? ನಮ್ಮ ಹೆಸರು ದೇವರಾಜ್ ಅಂತ. ದೇವರಾಜ್ ಮಾತಾಡಿ, ಏನ್ ಪ್ರಶ್ನೆ ಇದೆ ಕೇಳಿ. ಏನಾಗಿದೆ ಅಂದ್ರೆ ಮಳೆ ಸಾಮಾನ್ಯವಾಗಿ ಈಗ ಏನ್ ಮುಂಗಾರು ಕಮೆನ್ಸ್ ಆಗಬೇಕಾಯ್ತು, ಏಪ್ರಿಲ್ ಮೇ ಜೂನ್ ಈಗ ಕಳೀತಾ ಬಂತು. ಹೌದು ಹೌದು. ಈಗ ಮುಂದೆ ಈ ಮುಸ್ಕಿನ ಜೋಳ ಹಾಕ್ಬೇಕು ಅಂತ ಪರಿಸ್ಥಿತಿ ಇದ್ರೆ ಅದಕ್ಕೇನ್ ತೊಂದ್ರೆ ಆಗುತ್ತೆ? ಹಾಕ್ಬೋದು ಬೇಡವಾ ಅಂತಾನ? ಬೇಡವಾ, ಹಾಕೋದು ಸೂಕ್ತವಾ? ಹೇಗೆ ನೀರಾವರಿ ನೀರಾವರಿ ಇಲ್ಲದ ಪ್ರದೇಶದಲ್ಲಿ ಹಾಕ್ತಾ ಇರೋದು, ನೀರಾವರಿ ಇಲ್ದೇನೆ ಇರೋ ಪ್ರದೇಶದಲ್ಲಿ? ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಈಗಾಗಲೇ ನಾವು ಏನು ಅಂತಂದ್ರೆ ಒಂದು ಈ ಹವಾಮಾನ ಇಲಾಖೆಯ ಒಂದು ಅಂಕಿಅಂಶ ಅಥವಾ ಅವರ ಮುನ್ಸೂಚನೆ ನಾವು ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಗೇನು ಅಂತಂದ್ರೆ ಒಂದು ಒಳ್ಳೆ ಮಳೆ ಬರುವಂತ ಒಂದು ನಿರೀಕ್ಷೆಯಲ್ಲಿ ಇದ್ದೇವೆ ನಾವು. ಹೀಗಾಗಿ ನೀವು ಜೂನ್ ಕೊನೆಯವರೆಗೂ ನಾವು ಏನು ಅಂತಂದ್ರೆ ಮುಸುಕಿನ ಜೋಳ ಹಾಕ್ಲಿಕ್ಕೆ ಒಂದು ಅವಕಾಶ ಇದೆ. ಜುಲೈ ಮೊದಲನೇ ವಾರದಲ್ಲೂ ಕೂಡ ನೀವು ಬಿತ್ತನೆಯನ್ನು ಮುಂದುವರಿಸಲಿಕ್ಕೆ ಏನು ತೊಂದರೆ ಇಲ್ಲ. ಸೊ ಹೀಗಾಗಿ ಮುಂದಿನ ದಿನಗಳು ಏನು ಅಂದ್ರೆ ಆಶಾದಾಯಕ ಇದೆ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ತಾವು ಮುಂದುವರಲಿಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಅದು ಇನ್ನೊಂದು ಸೋನೆ ಮಳೆ ಜಾಸ್ತಿ ಕಮೆನ್ಸ್ ಆಯ್ತು, ಅವ್ರ ಸುಳಿ ಕಾಯಿಲೆ ಅಂತ ಬರುತ್ತೆ, ಬಿಳುಪ್ ಬರುತ್ತೆ ಸುಳಿ ಅಂತ ಹೇಳ್ತಾರಲ್ಲ, ಹಾಕ್ಬೋದಾ ಹೇಗೆ ಅಂತ? ಅದೇ ಅದು ಏನು ಅಂತಂದ್ರೆ ಡೌನಿ ಮಿಡಿಯು ಅಥವಾ ಬಿಳಿ ರೋಗ ಅಂತೇಳಿ ನೀವೆಲ್ಲ ಕರಿತಿರಲ್ಲ, ಈ ಒಂದು ಈ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆದಾಗ ಈ ಒಂದು ತೊಂದರೆಗಳು ಬರೋದು ಸಾಮಾನ್ಯ. ಆದ್ರೆ ನೀವು ಈಗೇನು ಹಾಕ್ತಾ ಇದ್ರಲ್ಲ ಅದು ಒಂದು ಈಗೆಲ್ಲ ನೀವು ಏನು ಅಂತಂದ್ರೆ ನಮ್ಮ ಮಾರುಕಟ್ಟೆಯಲ್ಲಿ ಸಿಗುವಂತಹದ್ದು ಮತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುವಂತ ಎಲ್ಲಾ ಮುಸುಕಿನ ಜೋಳ ತಳಿಗಳ ಒಂದು ವಿಶೇಷತೆ ಏನಂತಂದ್ರೆ ಈ ಕೆಲವೊಂದು ಬರುವಂತಹ ರೋಗಗಳ ನಿರೋಧಕತೆ ಇರುವಂತಹದನ್ನ ಬಿಡುಗಡೆ ಮಾಡಿರ್ತಾರೆ ಅವರು. ನಮ್ಮ ವಿಶ್ವವಿದ್ಯಾನಿಲಯದಿಂದ ಕೂಡ MH14-5 ಅನ್ನುವಂತ ಒಂದು ಮುಸುಕಿನ ಜೋಳ ತಳಿಯನ್ನು ಕೂಡ ಬಿಡುಗಡೆ ಮಾಡಿದ್ರೆ ಅದು ಕೂಡ ಏನು ಅಂತಂದ್ರೆ ಕೇದಿಗ ರೋಗದ ಒಂದು ನಿರೋಧಕತೆ ಇದೆ ಅನ್ನುವಂತ ಒಂದು ಮಾಹಿತಿ ತಮಗಿರಲಿ ಅಂತ ಹೇಳಿ ಹೇಳ್ತಾ ಇದ್ದೀವಿ. MH14-5 ಅನ್ನುವಂತ ಒಂದು ತಳಿ. ಈಗ ವಿಜ್ಞಾನಿಗಳ ಪ್ರಕಾರ ನೀವು ಕೂಡ ಬೆಳೆಯುವಂತ ಒಂದು ಇದನ್ನ ನೋಡಿದಾಗ ನಾವು ಏನು ಅಂತಂದ್ರೆ ಆ ಒಂದು ಕ್ಷೇತ್ರ ಮಟ್ಟದಲ್ಲಿ ನಾವು ಏನು ಅದನ್ನು ಪರೀಕ್ಷೆ ಮಾಡಿದಾಗ ನೀವು ಈಗೇನು ಏನಂತಂದ್ರೆ ಪ್ರೈವೇಟ್ ಕಂಪನಿಯ ಬೀಜಗಳನ್ನ ಏನು ಬಿತ್ತನೆ ಮಾಡಿ ಇಳುವರಿ ತೆಗಿತಿದ್ರಲ್ಲ ಅದಕ್ಕಿಂತಲೂ ಒಂದು ಉತ್ತಮವಾದಂತ ಇಳುವರಿ ಬರುವಂತಹದ್ದನ್ನ ವಿಜ್ಞಾನಿಗಳು ಶಿಫಾರಸು ಮಾಡಿದ್ದಾರೆ ಇವರು. ಸರಿ ಸರ್, ಈಗ ಮಳೆಗಾಲ ಮುಗಿಯುವತ್ತಿಗೆ ಈ ಬೆಳೆ ಸಕ್ಸಸ್ ಆಗುತ್ತಾ? ಈಗ ಮುಂದೆ ಇನ್ನೊಂದು 8-12 ದಿವಸದೊಳಗೆ ಹಾಕಿದ್ರು ಮಳೆ ಬಂದ್ರೆ? ಅದೇ ನಾವು ಏನು ಅಂತಂದ್ರೆ ಮುಂದೆ ನಾವು ಈಗ ಹವಾಮಾನ ಇಲಾಖೆಯವರ ಒಂದು ಏನು ಇದೆ ಅಂತ ಮಾಹಿತಿ ಪ್ರಕಾರ ಮುಂದಿನ ದಿನಗಳಲ್ಲಿ ನಾವು ಒಂದು ಒಳ್ಳೆ ಮಳೆ ಬಂದ್ರೆ ಖಂಡಿತವಾಗಿ ಈ ಬೆಳೆ ನಾವು ಮುಂದುವರಿಸಬಹುದು. ಬೇಡ ಅಂತಂದ್ರೆ ನೀವು ರಾಗಿಯನ್ನು ಮುಂದುವರಿಸ್ರಿ. ಇವರು ರಾಗಿ ಹಾಕೋದಕ್ಕೆ ಸೂಕ್ತವಾದ ಕಾಲ ಇನ್ನು ಎಷ್ಟು ದಿವಸ ಇರುತ್ತೆ? ಇಲ್ಲ ಇಲ್ಲ, ನೀವು ಜುಲೈದಿಂದ ಹಿಡ್ಕೊಂಡು ನಾವು ಈ ರಾಗಿಯನ್ನು ವರ್ಷದ ಎಲ್ಲಾ ಕಾಲದಲ್ಲೂ ಬೆಳಿಲಿಕ್ಕೆ ಏನು ಅಂದ್ರೆ ನಾವು ತಳಿಗಳನ್ನು ಬಿಡುಗಡೆ ಮಾಡಿದೀವಿ. ನಮ್ಮ ವಿಶ್ವವಿದ್ಯಾನಿಲಯ ಈ ರಾಗಿಯಲ್ಲಿ ಸುಮಾರು 40 ತಳಿಗಳ ಲಭ್ಯತೆ ಇದೆ. ಹೀಗಾಗಿ ನೀವು ಏನಂತಂದ್ರೆ ಮುಂಗಾರಿನಲ್ಲಿ ಬೆಳಿಬಹುದು, ತಡವಾದ ಮುಂಗಾರಿನಲ್ಲಿ ಬೆಳಿಬಹುದು, ಆಮೇಲೆ ಹಿಂಗಾರಿನಲ್ಲಿ ಬೆಳಿಬಹುದು, ಬೇಸಿಗೆಯಲ್ಲಿ ಬೆಳಿಬಹುದು. ಏನು ಅಂತಂದ್ರೆ ಆ ಕಾಲಕ್ಕೆ ಏನು ನಾವು ಶಿಫಾರಸು ಮಾಡಿದೀವಲ್ಲ ಆ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ. ಸರ್, ಜುಲೈಯಿಂದ ಆಗಸ್ಟ್ 15 ಬಿತ್ತನೆ ಮಾಡಬಹುದಾ? ಮಾಡಬಹುದು ರೀ. ಅದರಲ್ಲಿ KMR 316 ಅನ್ನೋ ಒಂದು ತಳಿ ಇತ್ತಿತ್ತಲಾಗಿ ಬಿಡುಗಡೆ ಆಗಿದೆ, ತುಂಬಾ ಚೆನ್ನಾಗಿದೆ. ಅದನ್ನ ನೀವು ಬಳಕೆ ಮಾಡ್ಕೊಂಡ್ರಿ. ಅಥವಾ GPU 28 ಅನ್ನುವಂಥ ಒಂದು ಹಳೆ ತಳಿ ಇದೆ, ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಬೆಂಕಿ ರೋಗ ನಿರೋಧಕತೆ ಇದೆ, ಅದನ್ನು ಕೂಡ ನೀವು ಹಾಕ್ಬಹುದು. ಹುಲ್ಲುನು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ KMR 316 ಅಂತೇಳಿ ಹುಲ್ಲುನು ಬರುತ್ತೆ ಮತ್ತು ಕಾಳಿನ ಇಳುವರಿನು ಕೂಡ ತುಂಬಾ ಚೆನ್ನಾಗಿದೆ. ಎಕರೆಗೆ 12 ಕ್ವಿಂಟಲ್ವರೆಗೂ ಒಣ ಬೇಸಾಯದಲ್ಲಿ ತೆಗೆದಂತ ನಿದರ್ಶನಗಳಿದೆ. ಇವರು ಮಾಡಬಹುದು, ಹುಲ್ಲುನು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅಲ್ಲ ಬಿಳಿದು KMR 340 ಅಂತೇಳಿ, ಅದು ಏನಂತಂದ್ರೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯದಿಂದ ಬಿಡುಗಡೆ ಆದದ್ದು. ಅದನ್ನು ಕೂಡ ತಾವು ಮಾಡೋದಾದ್ರೆ ಬೀಜದ ಲಭ್ಯತೆ ಇದೆ, ಏನ್ ತೊಂದರೆ ಇಲ್ಲ. ಅಗ್ರಿಕಲ್ಚರ್ ಕಾಲೇಜ್ ಎಲ್ಲ ಸಿಗುತ್ತಾ ಸರ್? ನೀವು ನಮ್ಮ ಸಂಪರ್ಕ ಮಾಡಿರಿ. ಕೊನೆಗೆ ನಾನು ಒಂದು ನಂಬರ್ ಕೊಟ್ಟಿರ್ತೇನೆ, ನಂಬರ್ ಕೊಡಿ. ಹಾ ಕೊಡ್ತೇನೆ, ಆ ನಂಬರ್ ನೀವು ಸಂಪರ್ಕ ಮಾಡಿ ಬೀಜದ ಒಂದು ವ್ಯವಸ್ಥೆ ಮಾಡಿಕೊಡುವಂತ ಏರ್ಪಾಡನ್ನು ನಾವು ಮಾಡೋಣ. ಇವರು ದೇವರಾಜ್ ಅವರೇ, ನಂದೊಂದು ಸಲಹೆ, ಈಗ ಮಳೆ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಬಿತ್ತನೆ ಮಾಡಬೇಕೋ ಬೇಡವೋ ಅಂತ ಹೇಳಿ ಕೇಳಿದ್ರಿ ನೀವು. ಬಿತ್ತನೆ ಮಳೆ ಏನಾದ್ರು ಆಯ್ತು ಅಂತ ಅಂದ್ರೆ ಬಿತ್ತನೆ ಮಾಡಿ, ಮಳೆ ಆಗ್ಲಿಲ್ಲ ಅಂದ್ರೆ ಬಿತ್ತನೆ ಮಾಡೋದು ಬೇಡ. ಈ ಇನ್ಶೂರೆನ್ಸ್ ಅನ್ನ ಮಾಡಿಸಿ, ಬೆಳೆ ವಿಮೆ ಇದೆಯಲ್ಲ, ಬೆಳೆ ವಿಮೆ ನಿಮಗೆ ತುಂಬಾ ನೆರವಾಗುತ್ತೆ. ಈಗ ಬಿತ್ತನೆ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ನೀವು ಬೆಳೆ ವಿಮೆಯನ್ನ ಮಾಡಬಹುದು, ಆಗ್ಲೂ ಕೂಡ ನಿಮಗೆ ಪರಿಹಾರ ದೊರಕುತ್ತೆ. ಅದು ಒಂದೊಂದು ಬೆಳೆಗೆ ಒಂದೊಂದು ದಿನಾಂಕವನ್ನು ನಿಗದಿ ಮಾಡಿದರೆ, ಈ ಮುಂದಿನ ವಾರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿವರವಾದ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತೀವಿ ನಾವು. ವಿಮೆ ಮಾಡಿಸ್ಕೊಳ್ಳೋಂಥದ್ದು ಹೆಚ್ಚು ಸೂಕ್ತ, ಯಾಕೆಂತಂದ್ರೆ ಮುಂಗಾರು ತಡ ಆಗಿದೆ, ಒಂದಷ್ಟು ಸಮಸ್ಯೆ ಆಗಿದೆ. ವಿಮೆಯನ್ನ ಮಾಡಿಸ್ಕೊಳ್ಳೋಂಥದ್ದು ಸೂಕ್ತ. ಧನ್ಯವಾದಗಳು ನೀವು ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೇವೆ. ಆಕಾಶವಾಣಿ ನಮಸ್ತೆ. ನಮಸ್ತೆ, ನಮ್ಮ ಜಿಲ್ಲೆಯ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಹೇಳ್ತಾ ಇದ್ದೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಈಗ ರೈತರು ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರು. ಈಗ ಮುಸುಕಿನ ಜೋಳ ನಾವು ಮುಂದುವರಿಸಬೇಕು ಬೇಡವೋ ಅನ್ನುವಂಥ ಒಂದು ವಿಚಾರ. ಆ ಒಂದು ಆಕಾಶವಾಣಿ, ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನನ್ನ ಹೆಸರು ಪ್ರಕಾಶ್ ಅಂತ, ರಾಯಕೊಪ್ಪಳಿಂದ. ಮಾತಾಡಿ ಪ್ರಕಾಶ್, ಏನ್ ಪ್ರಶ್ನೆ ಇದೆ ಕೇಳಿ. ಇಲ್ಲಿ ಮಳೆನೇ ಆಗಿಲ್ಲ, ಬಿತ್ತನೆ ಯಾವ್ದು ಮಾಡಕ್ಕಾಗಿಲ್ಲ ಸರ್, ಅಗೇನು ಹಾಕಕ್ಕಾಗಿಲ್ಲ. ಆಮೇಲೆ ಮೆಣಸಿಗೆ ಸೊರಬ ರೋಗ ಬಂದಿದೆ, ಅದಕ್ಕೆ ಪರಿಹಾರ ಹೇಳಿ. ಜಾಸ್ತಿ ಇದೆಯಾ ರೋಗ? ಎಲ್ಲ ಹೋಗಿದೆ ಸರ್, ಒಂದು ವರ್ಷ ಎರಡು ವರ್ಷ ಇರುತ್ತೆ, ಅನಂತರ ಎಲ್ಲ ಹೋಗುತ್ತೆ ಮೆಣಸು. ಸೊರಗು ರೋಗಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನಿಗಳು ನಿಮಗೆ. ಮೊದಲೇದಾಗಿ ತಾವು ಕೇಳಿದಂತ ಪ್ರಶ್ನೆಗೆ ಬಿತ್ತನೆ ಮುಂದುವರಿಸಬೇಕೋ ಬೇಡ ಅನ್ನುವಂತ ಒಂದು ವಿಚಾರವನ್ನ ಕೇಳಿದ್ರಿ, ಆಮೇಲೆ ಸೊರಗು ರೋಗಕ್ಕೆ ಹೇಳುವಂತದನ್ನ ನಾವು ಪ್ರಯತ್ನ ಮಾಡ್ತೇವೆ. ಈಗ ಏನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಏನಾದ್ರೂ ಒಂದು ಒಳ್ಳೆ ಮಳೆ ಬಂದ್ರೆ ನಾವು ರಾಗಿಯನ್ನ ಬಿತ್ತುವಂತಹದ್ದು ಯೋಚನೆಯನ್ನ ಮಾಡ್ಕೊಳ್ಳಿ. ಈಗ ಯಾಕಂದ್ರೆ ರಾಗಿ ಒಂದು ಬೆಳೆದು ಈಗಾಗಲೇ ನಿಮ್ಗೆ ಅನುಭವ ಇದೆ. ಏನ್ ಬಿತ್ತನೆ ಮಾಡ್ಬೇಕು ಅಲ್ಲೇ? ಏನು ಭತ್ತ ಬಿತ್ತೀರಾ? ಭತ್ತ ಭತ್ತ ನಾಟಿ ಮಾಡ್ತೀವಿ, ಇಷ್ಟು ಅಗೆ ಎಲ್ಲ ಹಾಕಿರೋ ನಾಟಿ ಮಾಡ್ತು, ಕೆಲವು ವರ್ಷ ನಾಟಿ ಮಾಡಿದೀವಿ ಟೈಮ್ಗೆ. ಓಕೆ ಓಕೆ ಓಕೆ, ಅದ ಮುಂದಿನ ದಿನಗಳಲ್ಲಿ ನಿಮಗೆ ಮಳೆ ಒಂದು ಅವಕಾಶವನ್ನು ನೋಡಿಕೊಂಡು ನಾಟಿಯನ್ನು ಮುಂದುವರಿಸೋರಂತ್ರಿ. ಈಗ ಮೆಣಸಿಗೆ ಬರುವಂತ ಸೂಕ್ತ ಅಂತ ಈ ಮುಂದಿನ ದಿನಗಳಲ್ಲಿ ರೇಟ್ ಆಯ್ತು, ಅಲ್ಪಾವಧಿಗಳು ಯಾವ್ದಾಕ್ರೆ MSN 99 ಅನ್ನುವಂತ ಒಂದು ಏನು ಭತ್ತದ ತಳಿ ನಮ್ಮ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿದೆ. ಅವರು MSN 99 ಅನ್ನುವಂತದ್ದು ಮಧ್ಯಮ ಅವಧಿ ತಳಿ, ಮತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುವಂತ ಒಂದು ವ್ಯವಸ್ಥೆ ಕೂಡ ಇದೆ ಅದು. ಇಲ್ಲ ಸರ್, ನಾನು ಹೊಸಕೋಟೆಗೆ ಮೊನ್ನೆ ತಾನೆ ಹೋಗಿದ್ದೆ. ಆರ್ ಬರುತ್ತೆ ಅಂತ ಅಂದ್ರು. ಹೌದು, ಆಮೇಲೆ ನಿನ್ನೆ ಕುಂದೂರು ಇಟ್ಕೆ ಹೋಗಿದ್ದೆ, ಅಲ್ಲಿ ಸಿಕ್ಲಿಲ್ಲ ಅಂತವ. ಓಕೆ, ನೋಡೋಣ, ನಾನು ಇದನ್ನ ಇಲಾಖೆ ಅವ್ರ ಗಮನಕ್ಕೆ ತಗೊಂಡ್ಬರ್ತೇನೆ. ಇವ್ರು ತಾವ್ ಹೇಳಿದ್ದನ್ನ ಇಲಾಖೆ ಅವ್ರ ಗಮನಕ್ಕೆ ತಗೊಂಡ್ಬರ್ತೇನೆ. ನಿಮ್ಮ ಮೆಣಸಿಗೆ ಸ್ವರ್ಗ ರೋಗಕ್ಕೆ ಸರ್, ನಮಸ್ತೆ ಸರ್. ಮೆಣಸು ನೀವು ಸಿಲ್ವರ್ ಓಕ್ ಹಬ್ಸಿದೀರಾ ಅಥವಾ ಕಾಡು ಜಾತಿಯ ಮರಕ್ಕೆ ಹಬ್ಸಿದೀರಾ? ಕಾಡು ಜಾತಿ ಮರ, ಸಿಲ್ವರ್ ಓಕ್ ಎರಡಕ್ಕೂ ಇದೆ ಸರ್. ಹಾ, ಕಾಡು ಜಾತಿ ಮರದಲ್ಲಿ ಹಬ್ಸಿರ್ತಕ್ಕಂಥ ಬಳ್ಳಿ ಸಾಧಾರಣವಾಗಿ ನನಗೆ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೇನೆ. ಸಿಲ್ವರ್ ಓಕ್ ಅಲ್ಲಿ ಸ್ವಲ್ಪ ಸೀವಿಯರ್ ಆಗಿ ಸ್ವರ್ಗ ರೋಗ ಬರುತ್ತೆ. ಆ ಸ್ವರ್ಗ ರೋಗ ಬರೋದು ಕೆಲವು ಶಿಲೀಂಧ್ರದಿಂದ ಬರುವಂಥದ್ದು, ಅದು ಬಂದರೆ ಎಲ್ಲ ಎಲ್ಲೋ ಹಿಂಗೆ ಹಳದಿ ಕಲರ್ ತಿರುಗಿ ಎಲ್ಲ ಕಲರ್ ಎಲ್ಲ ಉದುರೋಗುತ್ತೆ. ಸೊ ಮಳೆ ಬರೋದಕ್ಕಿಂತ ಮುಂಚೆ ಭೂಮಿಯಲ್ಲಿ ಚೆನ್ನಾಗಿ ಗೊಬ್ಬರವನ್ನು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಹೇಳ್ತೀವಿ ನಾವು, ಗೊಬ್ಬರ ಅವೆಲ್ಲ ಬೇವಿನ ಹಿಂಡಿ, ಎರೆಹುಳ ಗೊಬ್ಬರ, ಟ್ರೈಕೋಡರ್ಮ, ಸೂಡೋಮೋನಸ್, ಮತ್ತು ಹರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗುತ್ತೆ. ಅವನ್ನೆಲ್ಲ ಹಾಕಿ ನಂತರ ತಿರುಗಿ ಆ ಥರ ಬಂದರೆ ನಾವು ಕೆಮಿಕಲ್ ಮ್ಯಾನೇಜ್ಮೆಂಟ್ ಅಂತ ಮಾಡಬೇಕಾಗ್ತದೆ. ಅದು ಒಂದು ಸಿಲಿಂಡರ್ ಸರ್, ಸಾವಯವ ಕೃಷಿ. ಅದಕ್ಕೆ ನಾನು ಹೇಳ್ತಾ ಇದ್ದಾರೆ, ಅದರ ಹಿನ್ನೆಲೆನೆ ನಾನು ಹೇಳ್ತಿರೋದು ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಎರೆಹುಳ ಗೊಬ್ಬರ, ಜೊತೆಗೆ ಟ್ರೈಕೋಡರ್ಮ, ಮತ್ತೆ ಸೂಡೋಮೋನಸ್, ಮತ್ತೆ ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಇವೆಲ್ಲ ಏನ್ ಮಾಡ್ತವೆ ಅಂದ್ರೆ ರೋಗ ಕಾರಕಗಳನ್ನ ತಿಂದು ನಾಶ ಮಾಡುವಂತ ಶಕ್ತಿ ಇರತಕ್ಕಂತಹ ಬಯಾಲಾಜಿಕಲ್ ಕಂಟ್ರೋಲ್ ಏಜೆಂಟ್, ಜೈವಿಕ ನಿಯಂತ್ರಣ ಕಾರಕಗಳು. ಆ ನಿಟ್ಟಿನಲ್ಲಿ ಅಷ್ಟು ಮಾಡಿದ್ಮೇಲೆ ಪ್ರತಿ ಮೆಣಸಿನ ಬೆಳೆಗೂ ದನಿ ಗೊಬ್ಬರನ ಎಲ್ಲ ಟ್ರ್ಯಾಕ್ಟರ್ ಹೊಡ್ಸ್ಕೊಂಡು ಅಲ್ಲ ಅದನ್ನ ಅದನ್ನು ಮೊದಲನೇ ಹಂತದಲ್ಲಿ ಮಾಡಬೇಕು. ಅದಾದ ನಂತರ ಕ್ಲೈಮೆಟಿಕ್ ಫೇವರಬಲ್ ಕಂಡೀಷನ್ ಇದ್ದಾಗ, ಸೂಕ್ತವಾದ ವಾತಾವರಣದಲ್ಲಿ ಇದ್ದಾಗ ಸ್ವರ್ಗ ರೋಗ ಖಂಡಿತ ಬರ್ತದೆ. ಹಂಗಂತ ಹೇಳ್ಬಿಟ್ಟು ನಾವು ಇನಿಷಿಯಲಿ ಪ್ರಿಕಾಷನರಿ ಮೆಜರ್ ಆಗಿ ಬೋಡೋ ದ್ರಾವಣವನ್ನು ಸಿಂಪಡಣೆ ಮಾಡ್ತೇವೆ. ಇನ್ನೂ ರೋಗನೇ ಬಂದಿರಲ್ಲ, ಅದನ್ನು ಪ್ರಿಕಾಷನ್ ಆಗಿ ಮಾಡಿದರೆ ನಮಗೆ 35-40 ದಿನ ಪ್ರೊಟೆಕ್ಷನ್ ಕೊಡುತ್ತೆ. ಯಾಕಂತಂದ್ರೆ ಅದರಲ್ಲಿ ಮೈಲ್ ತುತ್ತ ಮತ್ತು ಸುಣ್ಣ ಬರುವಂಥ ರೋಗಕಾರಗಳ ಅಟ್ಯಾಕ್ ಆದರೆ ಮಣ್ಣಿನಿಂದ ಆಗಿರ್ಬೋದು, ಗಾಳಿ ಮುಖಾಂತರ ಬಂದಂಥದನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಇರುತ್ತೆ. ಅದಾದ ನಂತರ ನಾವು ಅಷ್ಟೆಲ್ಲ ಗಮನಿಸೋಕ್ಕೆ ಆಗೋದಿಲ್ಲ. ಆವಾಗ ಏನು ಮಾಡ್ತೀವಿ, ಸಿಂಪ್ಟಮ್ಸ್ ಆ ಲಕ್ಷಣಗಳು ಕಾಣ್ತದೆ, ಆ ಲಕ್ಷಣ ಸಿವಿಯರಿಟಿ ಬಂದಾಗ ನಾವು ನೋಡ್ತೀವಿ ಎಲ್ಲ ಹಿಂಗಾಗ್ಬಿಡ್ತಲ್ಲ ಅಂತ. ಆವಾಗ ಅನಿವಾರ್ಯಕ್ಕೆ ನಾವು ಔಷಧಿಗಳನ್ನು ಸಿಂಪಡಣೆ ಮಾಡಲೇಬೇಕು. ಆ ಮಾಡಿದ ಒಂದು ಪದ್ಧತಿ ಇದೆ. ಒಂದನೇದಾಗಿ ಸ್ವರ್ಗ ರೋಗಕ್ಕೆ ಸಾಫ್ ಅಂತ ಹೇಳ್ತೀವಿ, ರಿಡೊಮಲ್ ಗೋಲ್ಡ್ ಅಂತ ಹೇಳ್ತೀವಿ, ಅದರ್ಥ ಟ್ರೈಕ್ಸ್ ಸೈಕ್ಲೋಜಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಬ್ರಾಡ್ ಸ್ಪೆಕ್ಟ್ರಮ್ ಶಿಲೀಂದ್ರನಾಶಕಗಳನ್ನು ಸ್ಪೆಕ್ಟ್ ಹೊಡೆದ್ರೆ ನಾವು ಹತೋಟಿ ಮಾಡಬಹುದು ಸರ್. ಇದು ಮೆಣಸುಗಳೇ ಹೊಡಿಬೇಕಾ? ಹೌದೌದು, ಹೊಡಿಬಹುದು, ಏನು ಆಗಲ್ಲ. ಮತ್ತೆ ರುಡಮಿಲ್ ಗೋಲ್ಡ್ ಹೊಡಿಬಹುದು, ಆಮೇಲೆ COC ಅಂತ ಬರುತ್ತೆ, ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಹೇಳ್ಬಿಟ್ಟು 2 mL/L ಅಂತ ಹೊಡೆದ್ರೆ ನೀವು ಸಿಕ್ವೆನ್ಸಲ್ಲಿ ಒಂದ್ಸರಿ ಈ ಔಷಧಿ ಹೊಡೆದ್ರೆ ಆಲ್ಟರ್ನೇಟಿವ್ ಆಗಿ ಚೇಂಜ್ ಮಾಡಬೇಕಾಗ್ತದೆ. ಒಂದೇ ತರದ್ ಹೊಡಿದ್ರೆ ರೆಸಿಸ್ಟೆನ್ಸ್ ಪವರ್ ಬಳಕೊಳ್ಳುತ್ತೆ ಯಾವುದೇ ಒಂದು ಜೀವಾಣು. ಆ ನಿಟ್ಟಿನಲ್ಲಿ ನಾನು ಹೇಳ್ತಕ್ಕಂಥ ಕೆಲವು ಕೆಂಪು ಶಿಲೀಂದ್ರನಾಶಕಗಳನ್ನ ಆಲ್ಟರ್ನೇಟಿವ್ ಆಗಿ ಸಿಂಪಡಣೆ ಮಾಡಿದರೆ, ನಾನು ಹೇಳಿರ್ತಕ್ಕಂಥ ಪದ್ಧತಿ ಅನುಸರಿಸಿದರೆ ಖಂಡಿತವಾಗ್ಲೂ ನಾವು ಸ್ವರ್ಗ ರೋಗವನ್ನು ನಿವಾರಣೆ ಮಾಡಬಹುದು. ನಿಮ್ದು ಕಣ್ಣಲ್ಲಿ ಖುಷಿ ಕೇಂದ್ರನಾ? ಹೌದು ಹೌದು. ಧನ್ಯವಾದ ಪ್ರಕಾಶ್, ಕರೆ ಮಾಡಿದ್ದಕ್ಕಾಗಿ. ಹಲೋ ಹಲೋ ಸರ್, ಹೇಳಿ ಹೇಳಿ. ನಾ ಮೊನ್ನೆ ಕಣ್ಣಿಗೆ ಬಂದಿದ್ದೆ. ಹಾ, ಕಣ್ಣಿ ಸುಂಠಿ ಅಲ್ಲ ಮೆಣಸಿಂದು ಸ್ಪೆಷಲ್. ಅದರಲ್ಲಿ ಇದು ಶುಂಠಿ ಸ್ಪೆಷಲ್ ಅಂತಲೇ ಇದೆ. ಮತ್ತೆ ಅದನ್ನ ಹೊಡಿಬೇಕ್ರಿ, 4 ತಿಂಗಳಾದ ನಂತರ ಪ್ರತಿ ತಿಂಗಳು ಒಂದು ಬ್ಯಾರಲ್ ನೀರಿಗೆ 1 kg ಹಾಕಿ, 1 ನಿಂಬೆಹಣ್ಣು ನೀಟಾಗಿ ಹಿಂಡಿ ಚೆನ್ನಾಗಿ ಕಲಸಿ ಸಿಂಪಡಣೆ ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ಸೆಕೆಂಡರಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದಾವೆ ಸಪ್ಲಿಮೆಂಟ್ ಆಗಿ ಒಳ್ಳೆ ಉತ್ತಮವಾದ ಆರೋಗ್ಯವಾದ ಬೆಳೆಯನ್ನು ನಾವು ತೆಗಿಬಹುದು. ಧನ್ಯವಾದ ಪ್ರಕಾಶ್, ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೇವೆ. ನಮಸ್ತೆ. ನಮಸ್ತೆ, ಆಕಾಶವಾಣಿ. ನಮಸ್ತೆ ನಮಸ್ತೆ ನಮಸ್ತೆ, ನಿಮ್ಮ ಹೆಸರೇಳಿ ಮಾತನಾಡಿ. ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರೇಳಿ? ನಂದು ಗೋವಿಂದಗೌಡ, ಹಾಡ್ಲಹಳ್ಳಿ ಅಂತ ಹೆಸರು. ಮಾತಾಡಿ ಗೋವಿಂದಗೌಡ್ರೆ. ಏನಾಗಿದೆ ಅಂದ್ರೆ ಸರ್, ನೀವು ಬೆಳೆ ವಿಮೆ ಕಟ್ಟಕ್ಕೆ ಒಂದು ಡೇಟ್ ಕೊಡ್ತಾ ಇದ್ದೀರಿ. ಹೌದು. ಆ ಡೇಟ್ ನಲ್ಲಿ ಹೋದ ಸರ ಏನಾಗ್ಬಿಡ್ತಂದ್ರೆ ಬೆಳೆ ವಿಮೆ ಒಷ್ಟು ಜನ ಬ್ಯಾಂಕ್ ಅಲ್ಲಿ ಕಟ್ಟಿದ್ರು, ಒಷ್ಟು ಜನ ಬೆಳೆಗಾರ ಸಂಘದಲ್ಲಿ ಕಟ್ಟಿದ್ರು, ಒಷ್ಟು ಜನ ಬೇರೆ ಕಡೆ ಎಲ್ಲ ಕಟ್ಟಿದ್ರು. ರೇಡಿಯೋ ಇಂದ ಒಂಚೂರು ದೂರ ಬನ್ನಿ ಗೋವಿಂದಗೌಡ್ರೆ. ಹೇಳಿ. ಆಮೇಲೆ ಅದೇನಾಯ್ತು ಅಂದ್ರೆ ಸ್ವಲ್ಪ ಜನಕ್ಕೆ ಬಂತು, ಸ್ವಲ್ಪ ಜನಕ್ಕೆ ಬರ್ಲಿಲ್ಲ. ಆಮೇಲೆ ಅದೇನಾಯ್ತು ಅಂದ್ರೆ ಕೊನೆಗ್ ಬರದೇ ಇದ್ದವರಿಗೆ ಎಲ್ಲ 2ನೇ ಕಂತು 3ನೇ ಕಂತು ಈಗೆಲ್ಲ ಕೊಡಿಸಿದ್ವಿ. ನಾನು ಬೆಳೆಗಾರ ಸಂಘದಲ್ಲಿ ಡೈರೆಕ್ಟರ್ ಆಗಿದ್ದೆ. ಅದು ಒಂದ್ಸರಿ ಒಬ್ರಿಗೆ ಬಂದಾಗ ಒಂದ್ ಕಡಿಮೆ ದುಡ್ಡಿದೆ, ಇದಾಗ್ಲಿಲ್ಲ ಹಾಗೆ ಹೀಗೆ ಅಂದ್ರು. ಅದಕ್ಕೋಸ್ಕರ ಆತರ ಆಗುತ್ತೆ. ಆಮೇಲೆ ಇನ್ನ ಒಂದ್ಸರಿ ಮಳೆ ವಿಮೆ ಕಟ್ಟಿದಾಗ ಇಷ್ಟು ದಿವಸದಲ್ಲಿ 1 inch ಬರಬೇಕು ಅಂತ ಹೇಳ್ಬಿಟ್ರು. ಆ ಮಳೆ ಏನಾಗುತ್ತದೆ, ನಮ್ಮಲ್ಲಿ 185-200 inch ಮಳೆ ಆಗ್ತದೆ ಹೆತ್ತೂರಿನಲ್ಲಿ. ಅವರು ಕೇಂದ್ರ ತಂಡ ಕಳಿಸಿದ್ರು ಕಾಫಿ ಮೆಣಸನ್ನು ನೋಡಕ್ಕೆ. ಯಾವ್ದೋ ಒಂದ್ ತೋಟ ರೋಡಲ್ಲಿ ಬಂದ್ಬಿಟ್ಟು ಆನ್ಬಳಲ್ಲಿ 2, ಹೆತ್ತೂರ್ಲಿ 2, ಇದು ಎಸ್ಲೂರ್ಲಿ 2 ನೋಡ್ಕೊಂಡು ಹೋಗ್ಬಿಟ್ರು. ಈಗ ನಿಮ್ ಪ್ರಶ್ನೆ ಏನಿದೆ ನೇರವಾಗಿ ಕೇಳಿ ಗೋವಿಂದಗೌಡ್ರೆ. ಅಲ್ಲ, ನಮ್ದು ಈಗ ಬೆಳೆ ವಿಮೆದು ಒಂದ್ ಪ್ರಶ್ನೆ. ಈಗ ಬೆಳೆ ವಿಮೆದೇನು ಅಂತ ಅಂದ್ರೆ, ಬೆಳೆ ವಿಮೆದು ಒಂದೇ ಸರಿ ಯಾಕೆ ಕಟ್ಟಿಸಲ್ಲ, ಎಲ್ಲಿ ಕಟ್ಟಬೇಕು ಅಂತ ಟೈಮ್ ಕೊಟ್ಟಿರ್ತೀರಿ. ಹೌದೌದು ಹೌದು. ಅಲ್ಲ ಅದು ಹೇಳಿ, ಈಗ ಇಂತಿಂತ ಬೆಳೆಯನ್ನ ಇಂಥ ಕಾಲಕ್ಕೆ ಬಿತ್ತನೆ ಮಾಡಬೇಕು ಅಂತ ಹೇಳಿ ಇರುತ್ತೆ. ಕಾಫಿ, ಏಲಕ್ಕಿ, ನಮ್ದು ಮೆಣಸು. ಈಗ ನೋಡಿ, ಈಗ ತೊಗರಿನ ಮೇ ತಿಂಗಳೊಳಗಡೆ ಬಿತ್ತನೆ ಮಾಡಿ ಅಂತ ಹೇಳ್ತಾರೆ. ಹಂಗಾಗಿ ದಿನಾಂಕಗಳಲ್ಲಿ ವ್ಯತ್ಯಾಸ ಇರುತ್ತೆ. ಈ ಕಟ್ಟುವಾಗ ಹೆಂಗ್ ವ್ಯತ್ಯಾಸ ಇರುತ್ತೋ ಹಂಗೆ ಅದು ಬಿಡುಗಡೆ ಮಾಡುವಾಗಲೂ ಕೂಡ ವ್ಯತ್ಯಾಸ ಇರುತ್ತೆ. ಪ್ರತಿಯೊಂದು ಬೆಳೆದು ಕೂಡ ಅವರು ನೋಡಿ ಹೇಗಿದೆ ಮತ್ತೆ ಆ ಪ್ರದೇಶದಲ್ಲಿ ಹೇಗ್ ಬಂತು ಅನ್ನೋಂಥದ್ದನ್ನ ನೋಡಿ ಬೆಳೆ ಕಟಾವು ಅಂತ ಹೇಳಿ ಮಾಡ್ತಾರೆ, ಕಟಾವು ಸಮೀಕ್ಷೆ ಅಂತ ಹೇಳ್ಬಿಟ್ಟು ಅದನ್ನ ಮಾಡಿ ನಿರ್ಧಾರ ಮಾಡುವಂಥದ್ದು. ಈಗ ನಿನ್ನೆ ನಮಗೆ ಕೃಷಿ ಇಲಾಖೆಯಿಂದ ಬಂದ ಮಾಹಿತಿ ಪ್ರಕಾರ ಈ ಕಳೆದ 2-3 ದಿವಸದಿಂದ ಬಿಡುಗಡೆ ಆಗ್ತಾ ಇದೆ ಹಣ. ಅದು ನೀವು ಯಾವ ಬೆಳೆಗೆ ಕಟ್ಟಿದ್ರೆ, ನೀವು ಕೃಷಿ ಬೆಳೆಗಳಿಗೆ ಕಟ್ಟಿದ್ರೆ ಕೃಷಿ ಇಲಾಖೆಯನ್ನ, ತೋಟಗಾರಿಕೆ ಬೆಳೆಗೆ ಕಟ್ಟಿದ್ರೆ ತೋಟಗಾರಿಕೆ ಇಲಾಖೆಯನ್ನ ಮೊದಲು ಸಂಪರ್ಕ ಮಾಡಿ. ಇಂಥ ಬೆಳೆಯ ಅದನ್ನ ಕೇಳ್ಕೊಂಡು ನನಗೆ ಈಗ ಬೆಳೆ ಸಮೀಕ್ಷೆ ಮಾಡಕ್ ಬರ್ತಾರಲ್ಲ ಅವ್ರ ಕೇಂದ್ರ ತಂಡ ಕಳಿಸಿರ್ತಾರೆ, ಸಾತಿ ಉದ್ರಿ ಹೋಗಿದ್ದು ಯಾವ್ದೋ ಒಂದ್ ಎರಡು ತೋಟ ನೋಡ್ಬಿಟ್ಟು ಇದ್ ಮಾಡ್ಬಿಡ್ತಾರೆ. ನೀವೀಗ ಅವ್ರು ಬರ್ತಾರಲ್ಲ, ಬಂದ ಸಂದರ್ಭದಲ್ಲಿ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಗೌಡ್ರೆ. ನಾನು ಹೋದ ಸರಿ ಕರ್ಕೊಂಡ್ ಬಂದಿದ್ದೆ, ನಾನು ಹೇಳಿದೆ ನೀವು ಎಲ್ಲ ಇಂಟೀರಿಯರ್ ಬನ್ನಿ, ಪಾಪ ಅಲ್ಲಿ ಒಣಗೂರು ಡಿಸ್ಪ್ಲೇ ಮಾಗೇರಿ ಅಂತೇಳಿ ಕಡೆ ಏನು ಇಲ್ಲ. ಈಗ ನೀವು ಹಿರಿಯ ನಾಗರಿಕರು, ನಿಮ್ಮ ಮಾತಿಗೆ ಖಂಡಿತವಾಗಿ ಕೂಡ ಗೌರವ ಕೊಡ್ತಾರ ಅವರು. ಈ ಸಾರಿ ಬಂದಾಗ ನೀವು ಜೊತೆಲೇ ಇದ್ಕೊಂಡು ಎಲ್ಲಿ ತುಂಬಾ ನಷ್ಟ ಆಗಿದ್ಯೋ ಅಂತ ಸ್ಥಳಗಳನ್ನು ತೋರಿಸ್ಬಿಟ್ಟು ನೀವು ಒಂದಷ್ಟು ವ್ಯವಸ್ಥೆಯನ್ನು ಮಾಡಿರಂತೆ ಗೌಡ್ರೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೀವಿ, ನಾಳೆ ತೋಟಗಾರಿಕೆ ಇಲಾಖೆಗೆ ಹೋಗಿ ಬನ್ನಿ. ಹಲೋ ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಸುನಿಲ್ ಕುಮಾರ್ ಅಂತ. ಸುನಿಲ್ ಕುಮಾರ ಮೈಸೂರಿಂದ. ಮಾತಾಡಿ ಸುನಿಲ್ ಕುಮಾರ್, ಏನ್ ಪ್ರಶ್ನೆ ಇದೆ? ಸರ್ ಈಗ ದನಕುರಿ ಮೇವಿಗೆ ಯಾವ ಬೆಳೆ ಹಾಕೊಂಡ್ರೆ ಸೂಕ್ತ ಸರ್? ಅಲ್ಲ ನಮ್ಮ ನೀವು ಈಗ ಮೈಸೂರಲ್ಲಿ ಇರೋದ್ರಿಂದ ಇವ್ರ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಏನಿದೆ ಅಲ್ಲ, ಅಲ್ಲಿ ಒಂದು ಫಾಡ್ರ್ ಮ್ಯೂಸಿಯಮೇ ಇದೆ. ನಿಮಗೆ ಬೇಕಾದಂಥ ಒಂದು ಏನು ಮೇವಿನ ಬೀಜ ಆಗಲಿ ಇದು ಆಗಲಿ ಬೆಳೆನ ನೀವು ಆಯ್ಕೆ ಮಾಡಿಕೊಂಡು ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ. ಅಲ್ಲಿ ಏನಂತಂದರೆ ನಿಮಗೆ ಈ ಸೊಪ್ಪು ಇರುವಂಥ ಏನು ಅಂತಂದರೆ ಈ ಇದನ್ನು ಹೇಳ್ತೇವೆ ನಾವು, ಲೂಸರ್ ಅಂತ ಒಂದು ಮೇವಿನ ಬೆಳೆ ಇದೆ, ಹೆಡ್ಜ್ ಲೂಸರ್ನ್ ಅಂತ ಹೇಳಿದೆ. ಆಮೇಲೆ ಸ್ಟೈಲೋಜಾಂತಸ್ ಅಂತ ಹೇಳಿದೆ, ಮೇಕೆಗಳಿಗೆ ತಿನ್ನಲಿಕ್ಕೆ ಏನಂತಂದರೆ ಒಂದು ಒಳ್ಳೆಯ ಮೇವಿನ ಬೆಳೆಗಳಿವು. ಸೊ ಅಲ್ಲಿ ನೀವು ಏನಂತಂದರೆ ಮಂಡ್ಯ ಮತ್ತು ನಮ್ಮ ಮೈಸೂರು ಏನು ದೂರ ಇಲ್ಲ, ಹೀಗಾಗಿ ನಮ್ಮ ಅಲ್ಲಿ ಡಾಕ್ಟರ್ ಬಿ ಜಿ ಶೇಖರ್ ಅನ್ನುವಂಥ ಒಬ್ಬ ವಿಜ್ಞಾನಿ ಅದರ ಮೇಲೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಇವರು. ಅಲ್ಲಿ ನೀವು ಸಂಪರ್ಕ ಮಾಡಿದರೆ ಬೀಜನ ಲಭ್ಯತೆಯೂ ಇದೆ, ನಿಮ್ಮ ಏನು ಮೇಕೆಗಳಿಗೆ ಬೇಕಾದಂಥ ಒಂದು ಏನಂತಂದರೆ ಆ ಒಂದು ಫಾರ್ಡರ್ ಮೇವನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಇರುತ್ತೆ. ಹಲೋ ಹಲೋ, ಸೋಯಾಬೀನ್ ಕೂಡ ಹಾಕಬಹುದಾ ಈಗ ಏನಾದ್ರು ಬೇಕಂದ್ರೆ? ಬೇಡ, ಸೋಯಾಬೀನ್ ಬೇಡ, ಮೇವಿಗಾಗಿ ಇರುವಂತ ಕೆಲವೊಂದು ಬೆಳೆಗಳಿದೆ ಅಂತವನ್ನ ಹಾಕೊಳ್ಳಿ. ನಾ ಹೇಳಿನಲ್ಲ ಲೂಸರ್ ಅಂತ ಹೇಳಿ, ಅವರು ರೇಡಿಯೋದಲ್ಲಿ ಕೇಳಿಸ್ಕೊಳ್ತಾರೆ, ಹೇಳ್ಬಿಡಿ ಸರ್. ಲೂಸರ್ನ ಆಗಲಿ, ಸ್ಟೈಲೋಜಾಂತಸ್ ಹೆಮಾಟಾ ಅಂತೇಳಿ ಕೆಲವೊಂದು ಬೆಳೆಗಳು ಇದಾವು, ಅಂತವನ್ನ ನಾವು ಏನಂತಂದ್ರೆ ಈ ಮೇನು ಬೆಳೆಗಳಾಗಿ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ. ಇವರು ಧನ್ಯವಾದ ಸುನಿಲ್ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತಾ ಇದ್ದೇವೆ, ಕರೆಯಲ್ಲಿ ಏನೋ ಒಂದಷ್ಟು ತೊಡಕಾಯ್ತು. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ನಮ್ಮ ಹೆಸರು ಜಯಕುಮಾರ್ ನೇತ್ರ ಅಂತ. ನೇತ್ರ ಎಲ್ಲಿಂದ ಮಾತಾಡ್ತೀರಿ? ರಣಗಟ್ಟಿಂದ, ಬೇಲೂರು ತಾಲೂಕು. ಬೇಲೂರು ತಾಲೂಕು ರಣಗಟ್ಟ, ಏನ್ ಪ್ರಶ್ನೆ ಇದೆ ಕೇಳಿ. ಬೆಳೆ ವಿಮೆ ಅಂತ ಹೇಳಿರಲ್ಲ ಸರ್, ಅದ್ ಮಾಡಿಸಿದೀವಿ, ಅದೇನು ಮತ್ತೆ ಪ್ರೂ ಕೊಟ್ಟಿಲ್ವಲ್ಲ ಸರ್? ಯಾವಾಗ ಮಾಡಿಸಿದ್ರಿ? ಒಂದ್ ವರ್ಷ ಆಯ್ತು. ಕಳೆದ ವರ್ಷ ಅಲ್ವಾ? ಈಗ ನಿನ್ನೆ ಮೊನ್ನೆಯಿಂದ ಅದ್ರ ಹಣ ಬಿಡುಗಡೆ ಆಗಿದೆ, ಯಾರಿಗ ನಷ್ಟ ಆಗಿದ್ಯೋ ಅವ್ರಿಗೆ. ನೀವು ಯಾವ ಬೆಳೆ ಕಟ್ಟಿದ್ರೋ ಆ ಬೆಳೆಗೆ ಸಂಬಂಧಪಟ್ಟಂಗೆ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಇರುತ್ತಲ್ಲ ನಿಮ್ಗೆ ಸಮೀಪದಲ್ಲಿ ಹಳೆಬೀಡಲ್ಲಿ ಇರಬೇಕು, ಅಲ್ಲಿಗೆ ಹೋಗಿ ಇಂಥ ಬೆಳೆಗೆ ಬೆಳೆ ವಿಮೆ ಹಣ ಬಿಡುಗಡೆ ಆಗಿದ್ಯಾ ಅಂತ ಹೇಳಿ ಕೇಳಿ. ಆ ನಂತರ ನೀವು ಯಾವ ಬ್ಯಾಂಕ್ ಅಲ್ಲಿ ಹಣ ಕಟ್ಟಿರ್ತೀರಾ ಆ ಬ್ಯಾಂಕ್ ಹೋಗಿ ಒಂದ್ಸರಿ ನೀವು ಚೆಕ್ ಮಾಡಿ. ಹಳೆಬೀಡಲ್ಲ ಸರ್? ಹಳೆಬೀಡು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಬನ್ನಿ. ಬೇಲೂರು ತಾಲೂಕು ರಣಘಟ್ಟ ಹಳೆಬೀಡ್ ಹತ್ರ ಅಲ್ವಾ? ಎಲ್ಲಿ ರೈತ ಸಂಪರ್ಕ ಕೇಂದ್ರ ಎಲ್ಲಿ ಹತ್ರದಲ್ಲಿ ಇದೆಯೋ ಅಲ್ಲಿಗೆ ಹೋಗಿ ಬನ್ನಿ. ಬೇಲೂರಲ್ಲಿ ಇದೆ ಸರ್. ಬೇಲೂರು ಹತ್ರ ಆಗುತ್ತೆ ನಿಮಗೆ? ಬೇಲೂರು ಹತ್ರ ಆದ್ರೆ ನೀವು ಸಹಾಯಕ ಕೃಷಿ ನಿರ್ದೇಶಕರಂತ ಶಶಿಧರ್ ಅವರು ಇದ್ದಾರೆ ಅಲ್ಲಿ, ರಕ್ಷಿತಾ ಅಂತನೂ ಇದ್ದಾರೆ ಕೃಷಿ ಅಧಿಕಾರಿಗಳು. ಸೊ ಅವ್ರನ್ನ ಭೇಟಿಯಾಗಿ ಅದರ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿ. ಇವರು ನೆನ್ನೆ ಟ್ರೈ ಮಾಡಿವ್ ಸರ್, ನಮ್ಮನೇರಿದ್ರು, ಈಗೆಲ್ಲ ಗದ್ದೆ ಹತ್ರ ಹೋಗಿದ್ದಾರೆ. ಏನ್ ತೊಂದರೆ ಇಲ್ಲ, ಹೋಗಿ ಬನ್ನಿ, ಏನ್ ತೊಂದರೆ ಇಲ್ಲ, ಹೋಗಿ ಬನ್ನಿ, ಹೋಗಿ ಬನ್ನಿ. ನಾಳೆ ರಜೆ ಇರುತ್ತೆ, ನಾಡಿದ್ದು ಹೋಗಿ ಬನ್ನಿ ಶನಿವಾರ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ಈ ನಮ್ಮ ಕೆಲವೊಂದಷ್ಟು ಬೆಳೆಗಳನ್ನ ಬಿತ್ತನೆಯನ್ನ ಮಾಡಲಾಗಿದೆ. ನಮ್ಗಿವತ್ತು ದೊಡ್ಡ ಸವಾಲು ಏನಪ್ಪಾ ಅಂತ ಹೇಳಿದ್ರೆ ಕಳೆ ಸಮಸ್ಯೆ. ಕಳೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಏನೆಲ್ಲ ಯಂತ್ರಗಳಿದಾವೆ ಅದ್ರ ಬಗ್ಗೆ ಒಂದಷ್ಟು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಸರ್. ಸರ್, ಈಗ ಕಳೆ ನಿಯಂತ್ರಣಕ್ಕೆ ಇನ್ನೊಂದು ಒಂದು ಕರೆ ಇದೆ. ನಮಸ್ತೆ. ಹಲೋ. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ನನ್ನ ಹೆಸರು ಸಿಟಿ ಚಂದ್ರಶೇಖರ್. ಮಾತಾಡಿ ಚಂದ್ರಶೇಖರ್. ಅತ್ತಿ ಚಡಣಿ ಒಳಸೋತಲ ಕಾಸನ್ ಜಿಲ್ಲೆ. ಮಾತಾಡಿ ಮಾತಾಡಿ ಚಂದ್ರಶೇಖರ್. ತಡವಾರ ಮುಂಗಾರದ ಬಗ್ಗೆ ಹೇಳ್ತಾ ಇದ್ದೀರಾ? ನಾವು ಏನೇ ಬೆಳೆ ಹಾಕೋದ್ರೆ ಏನಾಗಿದೆ ಸಮಸ್ಯೆ ಅಂದ್ರೆ ಕಳೆಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಕಳೆ ನಾಶಕ ಹಾಕಕ್ ಹೋದ್ರೆ ಅವೆಲ್ಲ ರಾಸಾಯನಿಕವು ಬೇರೆ ಬೇರೆ ತರ ದುಷ್ಪರಿಣಾಮ ಬೀರುತ್ತೆ. ಹೌದು ಹೌದು. ಮತ್ ಈಗೇನಾಗಿದೆ ಅಂದ್ರೆ ಎಲ್ಲಾ ಈಗ ಏನಪ್ಪ ಎಲ್ಲಾ ಬೆಳೆಗಳಿಗೂ ಡೆವಲಪ್ಮೆಂಟ್ಗೊಂದ ವ್ಯವಸ್ಥೆ ಅಂತೆ, ಮತ್ತೆ ಹೂ ಗಿಡಕ್ಕೊಂದ ವ್ಯವಸ್ಥೆ, ಕಾಯ ಕಟ್ಟಕ್ಕೊಂದ ವ್ಯವಸ್ಥೆ, ಎಲ್ಲಾ ತರ ವ್ಯವಸ್ಥೆ ಆಗ್ಬಿಟ್ಟು ರೈತರಿಗೆ ಬಾರಿ ತಲನೋವಾಗ್ಬಿಟ್ಟಿದೆ. ಔಷಧಿ ಸಿಂಪಡಿಸಿದ ಹಲವಾರು ಕಾಯಿಲೆಗಳು ಬರುತ್ತೆ. ಹೌದು ಹೌದು. ಈಗ ಡೆವಲಪ್ಮೆಂಟ್ ಆಗ್ಲಿ ಮತ್ತೆ ಕಳೆಗಳ ನಾಶಕ ಆಗ್ಲಿ ಯಾವ್ದಾರ ನೈಸರ್ಗಿಕ ವಿಧಾನಗಳು ಮತ್ತೆ ಯಾವ್ದಾರ ಇದೆಯಾ ಅಂತ ಸರ್? ಈಗ ನಿಮ್ಗೆ ಮೊದಲನೇದಾಗಿ ಯಾವ ಬೆಳೆ ಹಾಕಿದ್ರ ನೀವು ಈ ಸಾರಿ? ನಾವೀಗ ಮೆಣಸಿನಕಾಯಿ ಹಾಕಿದ್ವಿ ಸರ್. ಮೆಣಸಿನಕಾಯಿ ಹಾಕಿದ್ವಿ. ಈಗ ಹಾಕಿದಿರಾ? ಹಾಕಿದ್ವಿ. ಮೆಣಸಿನಕಾಯಿ ಡೆವಲಪ್ಮೆಂಟ್ ಇಡಬೇಕು ಅಂತಾರೆ. ಅದು ನಮ್ಗೆ ಮೊದಲು ನಿಮ್ ಕಳೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಹೇಳ್ತಾರೆ ದೇಶಪಾಂಡೆ ಅವರು. ಮತ್ತೆ ಈಗ ಆಕಾಶವಾಣಿ ಅವರಿಗೆ ಮತ್ತೆ ಅವ್ರ ವಿಜ್ಞಾನಿಗಳಿಗೂ ನನ್ನ ನಮಸ್ಕಾರಗಳು. ಆಯ್ತು ಆಯ್ತು, ತಮ್ಮ ಕೂಡ ನಮಸ್ಕಾರ. ಹೆಚ್ಚಿನ ಫೋನ್ ಇನ್ ಕಾರ್ಯಕ್ರಮಗಳು ಹಾಸನ ಆಕಾಶವಾಣಿ ಇದೆ ಅನ್ನೋದು ನಮ್ಮ ಹೆಮ್ಮೆ. ಧನ್ಯವಾದ ಧನ್ಯವಾದ. ಕೇಳ್ತಾ ಇರಿ, ನಿಮ್ಮಂತರೆಲ್ಲ ಕೇಳ ಕಾರಣಕ್ಕಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೀವಿ. ರಾಜ್ಯದಲ್ಲಿ ಹೆಚ್ಚಿನ ಲೈವ್ ಪ್ರೋಗ್ರಾಮ್ ಇರೋದು ಹಾಸನ ಆಕಾಶವಾಣಿ ಇದೆ ಸರ್. ಧನ್ಯವಾದ ಧನ್ಯವಾದ. ನಿಮ್ಮೆಲ್ಲರ ಪ್ರೀತಿ. ನಮಸ್ಕಾರ. ಈಗ ಕಳೆ ನಿಯಂತ್ರಣದ ಬಗ್ಗೆ ಹೇಳ್ತಾ ಇದ್ರಲ್ಲ, ಕೆಲವೊಂದು ಕೈಯಿಂದ ಆಪರೇಟ್ ಮಾಡುವಂತಹ ಕಳೆ ಯಂತ್ರಗಳು ಇದಾವೆ. ಸೊ ಅದನ್ನ ಬಿಟ್ಟರೆ ನಿಮ್ ಪವರ್ ವೀಡರ್ ಅಂತ ಏನ್ ಹೇಳ್ತೀವಿ, ಈ ಡೀಸೆಲ್ ಇಂಜಿನ್ ಚಾಲಿತ ವೀಡಿಂಗ್ ಅಂದ್ರೆ ಕಳೆ ತೆಗೆಯುವಂತ, ಅದನ್ನ ನೀವು ತೆಗಿಬಹುದು. ಬಟ್ ಮಿಕ್ಸ್ ಮಾಡಕ್ ಆಗತ್ತೆ. ಕೆಲವೊಂದು ಜಾಸ್ತಿ ಆಳದ ಒಳಗೆ ಹೋಗುವಂತವು ಇದಾವೆ, ಕೆಲವೊಂದು ಮೇಲೆ ಅವಾಗ ಬೇಕಿದ್ರೆ ನೀವು ಕಲ್ಟಿವೇಟರ್ ಯೂಸ್ ಮಾಡಿ. ಈಗ ಐದ್ ನೇಗಿಲು ತರ ಬರುತ್ತಲ್ಲ, ಸೊ ಅದನ್ನ ಎರಡೇ ಬ್ಲೇಡಿಗೆ ಹಾಕೊಂಡು ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ಅದನ್ನ ಅಲ್ಲ, ಮಧ್ಯ ಸಾಲಿ ಇರುತ್ತಲ್ಲ, ಅಂದ್ರೆ ನೀವು ಕೈಯಿಂದ ಚಾಲಿತ ಕಳೆ ನಿಯಂತ್ರಣ ಯಂತ್ರಗಳಿದಾವಲ್ಲ, ಹ್ಯಾಂಡ್ ವೀಡರ್ ಅಂತ ಏನ್ ಹೇಳ್ತೀವಲ್ಲ, ಸೊ ಅದನ್ನ ಯೂಸ್ ಮಾಡ್ಕೋಬಹುದು. ಈಗ ಮತ್ತೆ ಇನ್ನೊಂದು ಪ್ರಶ್ನೆ ಸರ್, ಈಗ IHR ಇಂದ ಕೆಲವು ಬಿಡುಗಡೆ ಮಾಡಿದಾರೆ, ಬೀಜಗಳಾಗ್ಲಿ ಏನು ಇಲ್ಲ, ಅದನ್ನೆಲ್ಲ ಸಿಗದೆ ಕಾಣಬಹುದು ಇಲ್ಲ? ಅದು ಆನ್ಲೈನ್ ಮೂಲಕ ಅವರು ಒದಗಿಸ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅವರು ಇಲ್ಲ ಇಲ್ಲ, ಅವರು IHR ಅವ್ರದ್ದು ಆನ್ಲೈನ್ ಮೂಲಕ ಒಂದು ಬೀಜ ಒಂದು ವೆಬ್ಸೈಟ್ ಬಿಟ್ಟಿದ್ದಾರೆ ಇವರು. ಅಲ್ಲಿ ತಾವು ಬುಕ್ ಮಾಡಿದ್ರೆ ತಮಗೆ ಪಾರ್ಸಲ್ ಮೂಲಕ ಕಳಿಸಿಕೊಡುವಂತ ಒಂದು ವ್ಯವಸ್ಥೆ ಇದೆ. ಆನ್ಲೈನ್ ಅಲ್ಲಿ ಸಿಗುತ್ತೆ ಚಂದ್ರಶೇಖರ್? ಆನ್ಲೈನ್ ಅಲ್ಲಿ ಸಿಗುತ್ತೆ, ಪ್ರಯತ್ನ ಮಾಡಿ ತರ್ಸ್ಕೊಳ್ಳಿ. ಹಲೋ ಹಲೋ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ರಿ ನೀವು, ಪ್ರತಿಯೊಂದು ಬೆಳೆಗೆ ಏನಂತ ವಿಪರೀತ ಸಿಂಪರಣೆ, ಹೂವಿಗೊಂದು ಹುಳುಕೊಂದು ಬೇರೆ ಬೇರೆ ಹೊಡಿಬೇಕು ಅಂತ ಹೇಳ್ತಾ ಇದಾರ ಅಂತೇಳಿ ನೀವು ಹೇಳ್ತಾ ಇದ್ರಲ್ಲ, ಅದ್ರ ಪರ್ಯಾಯವಾಗಿ ನೀವು ಮನೆಯಲ್ಲೇ ಒಂದು ನಾಟಿ ಹಸು ಇಟ್ಕೊಂಡು ಬೇರೆ ಬೇರೆ ಗೊಬ್ಬರಗಳನ್ನ ಮಾಡ್ಕೊಂಡು ಯಾಕೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಚರ್ಚೆ ಮಾಡಬಹುದು. ಈಗ ಗಂಜ ಹೊಡಿಬೇಕು, ಪಾರ್ಥಿನ ಕಷಾಯ ಹೊಡಿಬೇಕು ಅಂತ ಹೇಳ್ತಾರೆ. ಅದು ಬೇಡ, ಪಂಚಗವ್ಯ ಅದು ಮಾಡ್ಕೊಂಡ್ರೆ ನೀವು ಎಷ್ಟೋ ಅನುಕೂಲ ಆಗುತ್ತೆ. ನಾನು ನಿಮ್ಗೆ ಈ ಕಾರ್ಯಕ್ರಮ ಮುಗಿದ್ಮೇಲೆ ಒಂದು ನಂಬರ್ ಕೊಡ್ತೇನೆ, ಕಾಂಟ್ಯಾಕ್ಟ್ ಮಾಡಿ, ಅದರ ವಿವರವಾದ ಮಾಹಿತಿಯನ್ನು ನಿಮ್ಗೆ ಹೇಳ್ತೀನಿ, ಆ ತರ ಸ್ವಲ್ಪ ಮಾಡ್ಕೊಳ್ರಿ ಅಂತ ನೀವು. ಆಯ್ತು, ಧನ್ಯವಾದ ಚಂದ್ರಶೇಖರ್ ಕರೆ ಮಾಡಿದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೇವೆ. ನಮಸ್ತೆ ನಮಸ್ತೆ. ಕರೆ ಸಂಪರ್ಕ ಆಗ್ಲಿಲ್ಲ. ಈ ಮಳೆ ಒಂದಷ್ಟು. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಧನಂಜಯ ಅಂತ ಸರ್. ರಾಮ್ಪುರ. ರಾಮ್ಪುರ, ಯಾವ ರಾಮ್ಪುರ? ಇಲ್ಲಿ ಹಾಸನ ನುಗ್ಗೇಳಿ ಹೋಗ್ಲಿ ಸರ್. ಮಾತಾಡಿ ಧನಂಜಯ. ಧನಂಜಯ, ಏನ್ ಪ್ರಶ್ನೆ ಅದಕ್ಕೆ ಹೇಳಿ ಸರ್. ಏನಿಲ್ಲ ಸರ್, ಅದೇ ಹೋದ ಸರಿ ನಾವು ಇನ್ಸೂರೆನ್ಸ್ ಮಾಡ್ತಿದ್ವಿ ಸರ್ ಆಗಿಗೆ. ಆ ಕೃಷಿ ಇಲಾಖೆ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಇನ್ಸೂರೆನ್ಸ್ ಆಫೀಸ್ನಾರ ಕೇಳಬೇಕು ಅಂತ ಹೇಳ್ತಾರೆ ಸರ್ ನೀವು. ಇಲ್ಲ, ಈಗ ನಿನ್ನೆ ಮೊನ್ನೆ ಕಳೆದ ವಾರದಲ್ಲಿ, ಈಗ ಸೋಮವಾರ ಮಂಗಳವಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಬೆಳವಣಿಗೆಗಳಾಗಿದ್ದಾವೆ. ನೀವು ನಾಳೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೇಳಿ, ಅವರು ಬರ್ದನೆ ಇದ್ದಾಗ ಹೇಳಕ್ಕಾಗಲ್ಲ ಯಾರಿಗೆ ಆದ್ರೂ ಕೂಡ. ಈಗ ಅವ್ರಿಗೆ ಯಾವಾಗ ಬರುತ್ತೆ ಅಂತಾನು ಕೂಡ ಹೇಳಕ್ಕಾಗಲ್ಲ. ಈಗ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ ಅಂತ ಕೇಳ್ತೀರ ನೀವು? ಅವ್ರಿಗೆ ಗೊತ್ತಿರೋದಿಲ್ಲ, ಹೇಳಕ್ಕಾಗಲ್ಲ. ಈ ವಾರದಲ್ಲಿ ಆಗಿರೋ ಬೆಳವಣಿಗೆಯಿಂದಾಗಿ ನೀವು ನಾಳೆ ರಜೆ ಇರುತ್ತೆ, ನಾಡದ್ದು ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕ ಮಾಡಿ. ಬೇರೆ ಏನಾದ್ರು ಪ್ರಶ್ನೆ ಇತ್ತ ಧನಂಜಯ್? ಯಾವ್ದು ಹೇಳಿ ಯಾವ್ದು? ಅದೇ ನೇವು ಕಟ್ ಮಾಡಕ್ ಮಿಷನ್ ಬರುತ್ತಲ್ಲ ಸರ್, ಅದು ಅದು ನಮ್ದು ಅರ್ಜಿ ರಿಜೆಕ್ಟ್ ಆಯ್ತು, ಅಮೌಂಟ್ ಕಟ್ಟಿಸ್ಕೊಂಡಿದ್ರು, ಅದು ತಂದು ಕೊಟ್ಟಿಲ್ಲ, ಮಿಷನ್ ಕೊಡ್ತಿಲ್ಲ, ದುಡ್ಡು ಕೊಡಲ್ಲ ಸರ್, ರೆಸ್ಪಾನ್ಸ್ ಮಾಡಲ್ಲ, ಬಂದಿಲ್ಲ ಅಂತ ಹೇಳ್ತಾರೆ. ಕೃಷಿ ಇಲಾಖೆಯಿಂದ ಹೇಗೆ ಅದು? ಹೌದು, ಇಲ್ಲಿ ರೈತ ಸಂಪರ್ಕ ಕೇಂದ್ರದಿಂದ. ಏನಕ್ಕೆ ರಿಜೆಕ್ಟ್ ಆಯ್ತು ನಿಮ್ದು? ಅದೇನು ಮತ್ತೆ ಬೇರೆಯವ್ರು ತಾಂಡಿದ್ರಂತೆ ಸರ್, ಮೊದ್ಲೇ ನಮ್ಗೆ ಗೊತ್ತಿಲ್ಲ, ಅವ್ರ ಅಮೌಂಟ್ ಕಟ್ಟೋದಕ್ಕಿಂತ ಮೊದ್ಲೇ ಹೇಳಿಲ್ಲ, ಆಮೇಲೆ ಅಮೌಂಟ್ ಕಟ್ಟಾದ್ಮೇಲೆ ಹಂಗಂದ್ರೆ ಹಿಂಗೆ ಅಂತವ. ಕೃಷಿ ಇಲಾಖೆದ? ಹೌದು ಸರ್. ನೀವು ನೇರವಾಗಿ ಇವ್ರನ್ನ ಸಂಪರ್ಕ ಮಾಡಿ, ಸಹಾಯಕ ನಿರ್ದೇಶಕರು ಇರ್ತಾರೆ ಚನ್ನರಾಯಪಟ್ಟಣದಲ್ಲಿ, ಅವರನ್ನ ಸಂಪರ್ಕ ಮಾಡಿ, ಅಥವಾ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಇರ್ತಾರೆ ಹಾಸನದಲ್ಲಿ, ಅವ್ರನ್ನಾದ್ರೂ ಮೇಡಮ್ ಅವ್ರನ್ನ ಸಂಪರ್ಕ ಮಾಡಿ, ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ ನಮಸ್ತೆ, ನಿಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ಸರ್ ಕೇಳಿಸ್ತಿಲ್ಲ. ಪುನೀತ್ ಇಲ್ಲ, ಹಾಸನ. ಆಲೂರಿಂದ. ಪ್ರಶ್ನೆ ಏನಿದೆ ಕೇಳಿ. ಕೇಳಿ ಕೇಳಿ ಕೇಳಿ. ನೀವು ನೆಟ್ವರ್ಕ್ ಸರಿಯಾಗಿರೋ ಅಂತ ಜಾಗದಲ್ಲಿ ಮೊಬೈಲ್ನ ಸರಿಯಾಗಿ ಹಿಡ್ಕೊಂಡು ಮಾತಾಡಿ ಅಪ್ಪನಿತ್. ನಿಮ್ಮ ಧ್ವನಿ ಬಹಳ ಕ್ಷೀಣವಾಗಿ ಕೇಳ್ತಾ ಇದೆ ನಮ್ಗೆ. ಈ ಕೇಳಿಸ್ತದೆ, ಮಾತಾಡಿ ಮಾತಾಡಿ. ಪ್ರಶ್ನೆ ಏನಿದೆ ಕೇಳಿ. ಹಾ, ಶುಂಠಿ ಕೊಳೆ ರೋಗ ಸರ್. ಎಷ್ಟು ದಿನ ಆಯ್ತು ಸರ್ ಶುಂಠಿ ಹಾಕಿ ತಮ್ದು? ಎಷ್ಟು? ಮೂರು ತಿಂಗಳಾಗಿದೆ. ನೀವು ಯಾವ ತಳಿ ಯಾವ ಬೀಜ ಹಾಕಿದ್ರನ್ನೋದು ಕೂಡ ನಿಮಗೆ ಗೊತ್ತಿರತಕ್ಕಂಥದ್ದು. ಈ ಶುಂಠಿ ಬೆಳೆ ನಾರ್ಮಲ್ ಆಗಿ ಇಂಥ ವಾತಾವರಣದಲ್ಲಿ ಸರ್ವೇಸಾಮಾನ್ಯವಾಗಿ ಕೊಳೆ ರೋಗ ಬರುತ್ತೆ, ಒಂದೇದು ಗೊತ್ತಿರಬೇಕು. ಇದು ಅದರ ಪರ್ಯಾಯವಾಗಿ ನಾವೇನ್ ಮಾಡಬೇಕು, ಒಳ್ಳೆ ಬೇಸಾಯ ಕ್ರಮಗಳನ್ನು ಏರ್ಮಡಿಗಳನ್ನು ಮಾಡಿಕೊಂಡು ಚೆನ್ನಾಗಿ ಬೆಳಿಬೇಕು. ಒಂದು, ಎಲ್ಲೂ ಕೂಡ ನೀರು ನಿಲ್ಲಬಾರ್ದು. ಇದು ಶುಂಠಿ ಅನ್ನೋದು ಸೆನ್ಸಿಟಿವ್ ಆಗಿರುತ್ತೆ ತುಂಬ. ಆ ನಿಟ್ಟಿನಲ್ಲಿ ನೀವು ಏರ್ಮಡಿ ಮಾಡ್ಕೊಂಡು ಬೆಳಿಬೇಕು. ಆಮೇಲೆ ಇದು ಏನು ಶುಂಠಿ ಕೊಳಿರೋಗ ಅಂತ ಹೇಳ್ತೀವಲ್ಲ, ಅದು ಗೆಡ್ಡೆ ಮುಖಾಂತರನೇ ಕೆಲವು ಬರ್ತಾ ಇರ್ತವೆ. ಅದನ್ನು ಕರೆಕ್ಟಾಗಿ ಸೆಟ್ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದ್ರೂ ಕೂಡ ಬಂದ್ಬಿಡುತ್ತೆ. ಸೊ ಈ ರೀತಿ ಕಾಣಿಸ್ಕೊಂಡಾಗ ನಾವೇನ್ ಮಾಡಬೇಕಾಗ್ತದೆ, ಕೆಲವೊಂದು ಶಿಲೀಂದ್ರನಾಶಕಗಳನ್ನು ನಾವು ಸ್ಟೇಜ್ ವೈಸ್ ನಾವು ಸಿಂಪಡಣೆ ಮಾಡಬೇಕಾಗಿರುತ್ತೆ. ಈಗ ಕೊಳೆ ರೋಗ, ನೀವು ಅದನ್ನ ಗೆಡ್ಡೆ ಕೊಳೆ ರೋಗ ಬರೋದು ಎರಡರ ಕಾರಣದಿಂದ ಬರುತ್ತೆ. ಒಂದು ಏರಿಯಲ್ ಇನ್ಫೆಕ್ಷನ್ ಇಂದ ಬಂದಿರುತ್ತೆ, ಇಲ್ಲ ಗೆಡ್ಡೆ ಕೊಳೆದಿಂದ. ಅದು ದುಂಡಾಣದಿಂದಲೂ ಬಂದಿರುತ್ತೆ, ಸಿಲಿಂದ್ರದಿಂದ. ಅದನ್ನ ನಾವು ಹೆಂಗೆ ಯಾವ ರೀತಿ ಚೆಕ್ ಮಾಡ್ಬೇಕಂತಂದ್ರೆ ಊಸ್ ಟೆಸ್ಟ್ ಅಂತ ಮಾಡಿರ್ತೀವಿ. ಆ ಥರ ಬಂದರೆ ನಾವು ದುಂಡಾಣು ನಾಶಕವನ್ನು ಸಿಂಪಡಣೆ ಮಾಡಬೇಕಾಗ್ತದೆ. ಅದಿಲ್ಲಪ್ಪ ಅಂತಂದರೆ ಶಿಲೀಂದ್ರ ನಾಶಕಗಳು ನಮಗೆ ಬೇಕಾದಷ್ಟು ನಮ್ಮ ಮಾರ್ಕೆಟಲ್ಲಿ ಸಿಗುತ್ತೆ. ಅದ್ರ ನಡುಮಳ್ಳಿ ಗೋಲ್ಡ್ ಆಗಿರ್ಬೋದು, ಸಿ ಓ ಸಿ ಆಗಿರ್ಬೋದು, ಪರ್ಯಾಯ ಮೂಲ ಇನಿಷಿಯಲ್ ಲೆವೆಲಲ್ಲಿ ಬೋರ್ಡ್ ಮಿಕ್ಸರ್ ಆಗಿರ್ಬೋದು, ಈ ರೀತಿ ಮಾಡ್ಕೊಂತ ಬಂದರೆ ನಾವು ಏನು ಇನಾಕುಲಮ್ ಅಂತ ಹೇಳ್ತೀವಿ, ಇನ್ಫೆಕ್ಷನ್ ಅಂತ ಹೇಳ್ತೀವಿ, ತಡೆಗಟ್ಟಿಕೊಂಡು ಲೋಡನ್ನು ಕಡಿಮೆ ಮಾಡ್ಕೊಳ್ಬೋದು ಇವರೇ. ಸರ್ ನೀವು ಗೊಬ್ಬರ ಭೂಮಿಯನ್ನು ಯಾವ ರೀತಿ ನೀವು ತಾಕತ್ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಗೊಬ್ಬರವಾಗುತ್ತೆ. ಚೆನ್ನಾಗಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಎರೆಹುಳ ಗೊಬ್ಬರ ಜೊತೆಗೆ ಗೋಡನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಹಾಕಿದರೆ ಕಾಂಪ್ಲೆಕ್ಸ್ ಗೊಬ್ಬರಗಳು ಕಡಿಮೆ ಹಾಕಬೇಕು. ಅದನ್ನು ನಮ್ಮ ಸೆಕೆಂಡರಿಯಾಗಿ ಬೆಳೀತಾ ಬೆಳೀತಾ ಒಂದು 4 ತಿಂಗಳು ಆದ ನಂತರ ನಮ್ಮಲ್ಲಿ ಜಿಂಜರ್ ಸ್ಪೆಷಲ್ ಅಂತ ಸಿಗುತ್ತೆ ಅಥವಾ ಜಿಂಜರ್ ರಿಚ್ ಅಂತ ಸಿಗುತ್ತೆ. ಪ್ರತಿ ತಿಂಗಳು ಒಂದು ತಿಂಗಳಿಗೆ ಒಂದು ಬ್ಯಾರೆಲ್ಗೆ 1 ಕೆಜಿಯನ್ನು ಹಾಕಿ ಒಂದು 10-12 ನಿಂಬೆಹಣ್ಣನ್ನು ಹಿಂಡಿ ಅದರ ಪಿ ಎಚ್ ಅನ್ನು ಮೇಂಟೈನ್ ಮಾಡಿ ಸ್ಪ್ರೇ ಮಾಡಿದರೆ ಖಂಡಿತವಾಗಿ ಉತ್ತಮವಾಗಿ ನಾವು ಬೆಳೆಯನ್ನು ತೆಗಿಬಹುದು ಇವರೇ. ಧನ್ಯವಾದಗಳು ಪುನೀತ್ ಕರೆ ಮಾಡೋದಕ್ಕಾಗಿ. ನಿಮ್ಮ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ದೊರೆತಿದೆ ಅಂತ ಅಂದ್ಕೊಳ್ತೇವೆ. ಮುಂದಿನ ಕರೆಗೆ ಹೋಗ್ತೇವೆ. ನಮಸ್ತೆ. ಹಲೋ ಸರ್, ನಮಸ್ತೆ ಸರ್. ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ಚಂದ್ರಾಪಣ ತಾಲೂಕು ಎಂಎಸ್ ಹಳ್ಳಿಯಿಂದ ನಾಗರಾಜ್ ಸರ್. ನಾಗರಾಜ್ ಮಾತಾಡಿ ಸರ್. ಈ ತಿಂಗಳಲ್ಲಿ ಯಾವ್ಯಾವ ಬೆಳೆಗೆ ಬೆಳೆ ವಿಮೆ ತಗೊಂತ ಇದ್ದಾರೆ ಸರ್? ಈ ತಿಂಗಳಲ್ಲಿ ಈಗ ನೀವು ನಿಮ್ ಸಮೀಪದಲ್ಲಿ ಎಲ್ಲಿ ರೈತ ಸಂಪರ್ಕ ಕೇಂದ್ರ ಇದೆಯೋ ಅಲ್ಲಿಗೆ ಹೋಗಿ. ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಉದ್ದಿಗಿದೆ ಈ ತಿಂಗಳಲ್ಲಿ, ಉದ್ದಿಗಿದೆ, ಮತ್ತೆ ತೊಗರಿಗಿದೆ, ಆನಂತರ ಎಳ್ಳು ಮತ್ತೆ ನೆಲಗಡಲೆ. ಇಷ್ಟು ಬೆಳೆಗಳಿಗೆ ಈ ಸಾಲಿನಲ್ಲಿ ಈ ತಿಂಗಳೊಳಗಡೆ ನಿಮ್ಗೆ 30 ತಾರೀಕು ಕೂಡ ಟೈಮ್ ಕೊಟ್ಟಿದ್ದಾರೆ. ಸರ್, ಏನೇನು ದಾಖಲೆಗಳನ್ನ ಒದಗಿಸಬೇಕು ಸರ್ ಅವರಿಗೆ? ಅಲ್ಲಿ ಹೇಳ್ತಾರೆ, ನೀವು ಹೋದ್ರೆ ಅವ್ರು ಹೇಳ್ತಾರೆ. ಒಂದು, ನಿಮ್ಮ ಪಹಣಿಯನ್ನ ಕೊಡಬೇಕಾಗುತ್ತೆ. ನಿಮ್ಮ ಅಕೌಂಟ್ ಎಲ್ಲಿರುತ್ತೋ ಆ ಬ್ಯಾಂಕ್ ನ ಸಂಪೂರ್ಣ ವಿವರ ಕೊಡಬೇಕಾವ. ಮತ್ತೆ ಆಧಾರ್ ಸಂಖ್ಯೆಯನ್ನ ಕೊಡಬೇಕು. ಆ ನಂತರ ನಿಮ್ಮ ಬೆಳೆ ಸಮೀಕ್ಷೆಗೆ ಒಳಪಟ್ಟಿರಬೇಕು, ಬೆಳೆ ಸಮೀಕ್ಷೆಯನ್ನ ಮಾಡಿಸ್ಬೇಕು. ಮತ್ತೆ ನಮ್ಮ ತಂದೆ ಹೆಸರಲ್ಲಿ ಇದೆ ಸರ್ ಜಮೀನು, ನಮ್ಮ ಹೆಸರಲ್ಲಿಲ್ಲ. ನಾವು ಕೊಡಬಹುದು ಸರ್, ಅವರು ತೀರ್ಕೊಂಡಿದ್ದಾರೆ. ನೀವು ವಂಶವೃಕ್ಷ ತಗೊಂಡೋಗಿ ಕೊಡಬಹುದು ಅದನ್ನ. ವಂಶವೃಕ್ಷ ತಗೊಂಡೋಗಿ. ಇನ್ನೂ ಅದು ಖಾತೆ ಬದಲಾವಣೆ ಆಗಿಲ್ಲ ಅಲ್ವಾ? ಇಲ್ಲ ಸರ್, ಆಗಿಲ್ಲ ಸರ್. ವಂಶವೃಕ್ಷ ತಗೊಂಡೋದ್ರೆ ಅಲ್ಲಿ ನಿಮ್ಮ ಹೆಸರು ಕೂಡ ಇರುತ್ತಲ್ಲ, ನೀವು ಅದನ್ನು ಮಾಡಬಹುದು. ಆಯ್ತು ಸರ್. ಸರ್, ಇನ್ನೊಂದು ಪ್ರಶ್ನೆ. ನಮ್ದೊಂದು ಬಾದಾಮಿ ಹಣ್ಣಿನ ಮಾವಿನ ಗಿಡ ಇದೆ, ತುಂಬಾ ಚೆನ್ನಾಗಿ ಫಸಲು ಬಿಟ್ಟಿದೆ ಸರ್. ಕಿತ್ತು ಮಡಗಿದ್ರೆ ಹಣ್ಣಾಗ್ಲಿಕ್ಕೆ ತುಂಬಾ ಕೊಳತೋಗುತ್ತೆ ಎಲ್ಲ. ಸರ್, ಅದು ಒಂದಾಗಿ 1 ಕೆಜಿ 1.25 ಕೆಜಿ ಎಷ್ಟು ಬರುತ್ತೆ? ಒಂದು 500 ಕೆಜಿ ಅಷ್ಟು ಕಾಯಿ ಸರ್. ಸರ್, ವೇಸ್ಟ್ ಆಗಿ. ಈಗ ಒಂದು ಕೂಡ ಸಿಕ್ಕಿಲ್ವ ನಿಮ್ಗೆ ತಿನ್ಲಿಕ್ಕೆ? 10% ಸಿಕ್ಕಿದೆ ಸರ್, ನಾವು ತಿಂದಿ. ಸೊ ಅದು ಮೂಲತಃ ಒಂದು ಫ್ರೂಟ್ ಫ್ಲೈ ಅಂತ ಹೇಳ್ತೀವಿ, ಅಥವಾ ಹಣ್ಣಿನ ನೊಣ ಅಂತ ಹೇಳ್ತೀವಿ. ಅದೇನಾಗುತ್ತೆ, ಇದರ ಮ್ಯಾಂಗೋ ಸೀಸನ್ ಬಂದಾಗ ಇನ್ನೇನು ಹೂವು ಆಗಿ ಕಾಯಿ ಕಟ್ಟಿ ಇನ್ನೇನು ಅರ್ಧ ಬರ್ಧ ಹಣ್ಣಾಗೋ ಲೆಕ್ಕಾಚಾರದಲ್ಲಿ ಏನಾಗುತ್ತೆ, ಬಂದು ಮೊಟ್ಟೆ ಇಡುತ್ತೆ ಹಣ್ಣಿನ ನೊಣ. ಅದನ್ನ ಹಣ್ಣಿನೊಳಗೆ ಯಾವುದೇ ರೀತಿಯ ನಾವು ಇನ್ಸೆಕ್ಟಿಸೈಡ್ ಏನು ಕೀಟನಾಶಕ ಅಂತ ಹೇಳ್ತೀವಿ ಅವು ಸಿಂಪಡಣೆ ಮಾಡೋದಿಲ್ಲ. ಯಾಕಂದ್ರೆ ನಾವು ತಿನ್ನೋ ಪದಾರ್ಥಕ್ಕೆ ಜಾಸ್ತಿ ಸಿಂಪಡಣೆ ಮಾಡಿದ್ರೆ ಅದರ ಹುಳಿಕೆ ಕೀಟನಾಶಕ ಹುಳಿಕೆಯಿಂದ ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಅಂತ ಹೇಳ್ಬಿಟ್ಟು ಬಳಸೋದಿಲ್ಲ. ಆ ನಿಟ್ಟಿನಲ್ಲಿ ಅದನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಮೋಹಕ ಬಲೆಗಳಂತ ಹೇಳ್ತೀವಿ. ಆ ಮೋಹಕ ಬಲೆಗಳು ನಾವು ಫ್ಲವರಿಂಗ್ ಟೈಮ್ ಅಥವಾ ಪೀಚ್ ಕಟ್ಟ ಟೈಮಲ್ಲೇ ಕಟ್ಟಬೇಕಾಗ್ತದೆ. ಆ ಮೀಥೇಲ್ ಯುಜಿನಲ್ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ ಅದನ್ನ. ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಬೇರೆ ತರ ಟ್ರ್ಯಾಪ್ಸ್ಗಳು ಕೂಡ ಬಿಟ್ಟಿದ್ದಾರೆ. ಅವು ನಾವು ಡೆಮಾನ್ಸ್ಟ್ರೇಷನ್ಗೆ ತರಿಸಿದೀವಿ ಒಂದು ಕಂಪನಿಯಿಂದ. ಅದು ಇತ್ತೀಚಿನ ದಿನಗಳಲ್ಲಿ ಬೇಕಂದ್ರೆ ನಮ್ಮನ್ನ ಅಪ್ರೋಚ್ ಮಾಡಿದರೆ ಅದು ಯಾವ ರೀತಿ ನಾವು ಬಳಸಬೇಕು ಅನ್ನೋದು ಕೂಡ ತಮಗೆ ತಿಳಿಸಕ್ಕೆ ಇಷ್ಟಪಡ್ತೀವಿ. ಈ ವರ್ಷದ ಒಂದು ಸೀಸನ್ ಮುಗಿದೋಯ್ತು, ಮುಂದಿನ ಕಾಲದಲ್ಲಿ ಇದನ್ನ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಸಿಕ್ಕಿದೆ ಸರ್ ಅಂದ್ರೆ ಈ ವರ್ಷದ ಒಂದು ಏನು ಅಂತಂದ್ರೆ ಈ ಹಣ್ಣು ಬರುವಂತ ಒಂದು ಸೀಸನ್ ಮುಗಿದು ಹೋಗ್ತಾ ಇದೆ.